ಕಿತ್ತಮೇಲೂ ಸಹ ಅದನ್ನ ನಾವು ಅಲ್ಲಿ ಒಂದು ನೆರಳಲ್ಲಿ ಅಥವಾ ಒಂದು ಶೆಡ್ಡಿನಲ್ಲಿ ತಂಪಾದ ವಾತಾವರಣದಲ್ಲಿ ಇಡಬೇಕಾಗಿದೆ. ಆಮೇಲೆ ಮಾರುಕಟ್ಟೆಗೆ ನಾವು ಎಚ್ಚರಿಕೆಯಿಂದ ಸಾಗಿಸಬೇಕು. ರೈತರು ಈ ಮೊದಲು ಟ್ರ್ಯಾಕ್ಟರ್ನಲ್ಲಿ ಅಥವಾ ಟ್ರಾಲಿಯಲ್ಲಿ ಹಾಗೆ ತುಂಬ್ತಾ ಇದ್ರು, ಅದರಿಂದ ಮುಂದೆ ಸಾಗಾಣಿಕೆಯಲ್ಲಿ ತುಂಬಾ ಅದಕ್ಕೆ ಗಾಯಗಳಾಗಿ ತೊಂದರೆ ಆಗುತ್ತೆ. ಇತ್ತೀಚೆಗೆ ರೈತರು ಕ್ರೇಟ್ಗಳಲ್ಲಿ ಹಾಕಿ ಅದನ್ನ ಸಾಗಾಣಿಕೆ ಮಾಡ್ತಿದ್ದಾರೆ, ಕ್ರೇಟ್ಗಳಲ್ಲಿ. ಮತ್ತೆ ಈ ಪ್ಲಾಸ್ಟಿಕ್ ನೆಟ್ ಬ್ಯಾಗ್ಸ್ ಅಂತ ಬಂದಿವೆ ಇತ್ತೀಚೆಗೆ, ಅದರಲ್ಲಿ ಇವನ್ನೆಲ್ಲ ತುಂಬಿ ಕಳಿಸೋದ್ರಿಂದ ಈ ಸಾಗಾಣಿಕೆಯಲ್ಲಿ ಆಗುವಂತಹ ಈ ತೊಂದರೆಗಳು ಮತ್ತೆ ನಷ್ಟಗಳು ಕಡಿಮೆ ಆಗ್ತಾ ಇವೆ. ಎಷ್ಟು ಇಳುವರಿಯನ್ನು ನಾವು ನಿರೀಕ್ಷೆ ಮಾಡಬಹುದು ಅಂತೀರಿ? ನಾನು ಈಗಾಗಲೇ ಹೇಳಿದ್ದೇನೆ, ಸಾಂಪ್ರದಾಯಿಕ ತಳಿಗಳು ಮತ್ತು ಸಾಂಪ್ರದಾಯಿಕ ವ್ಯವಸಾಯ ಪದ್ಧತಿಯಲ್ಲಿ ಸುಮಾರು 30-35 ಟನ್ ಬಂದರೆ ಅದೇ ಜಾಸ್ತಿ ಆಗುತ್ತೆ. ಆದರೆ ನಿಖರ ಬೇಸಾಯದಲ್ಲಿ 75-90, ಕೆಲವು ಕಡೆ 100 ಟನ್ನು ಸಹ ಬಂದಿದೆ ಹೆಕ್ಟರ್. ಅದರಿಂದ ಸುಮಾರು 2.5-3 ಪಟ್ಟಿನಷ್ಟು ಜಾಸ್ತಿ ಇಳುವರಿ ನಿಖರ ಬೇಸಾಯದಲ್ಲಿ ಬರುತ್ತೆ. ಅಂದರೆ ಇದು ಎಷ್ಟು ಮಟ್ಟಿಗೆ ಇವತ್ತು ಈ ಮೌಲ್ಯವರ್ಧನೆಗೆ ಬಳಕೆ ಆಗ್ತಾ ಇದೆ ಕಲ್ಲಂಗಡಿ ಹಣ್ಣು? ಕಲ್ಲಂಗಡಿನಲ್ಲಿ ನಾನು ತಿಳಿದ ಹಾಗೆ ತಾತ್ಕಾಲಿಕ ಮೌಲ್ಯವರ್ಧನ ಆಗುತ್ತೆ ಅಂತ ಅಂದ್ರೆ ಜ್ಯೂಸ್ ಮಾಡೋದು, ಫ್ರೆಶ್ ಜ್ಯೂಸ್ ಅದನ್ನ ಕುಡಿತಾರೆ. ಆದ್ರೆ ಇದನ್ನ ಪ್ಯಾಕೇಜಿಂಗ್ ಮಾಡಿಬಿಟ್ಟು ಸ್ಕ್ವಾಶು ಮತ್ತೆ ಈ ಕಾರ್ಡಿಯಲ್ಲಿ ಇಂಥವು ಮಾಡಕ್ ಬಳಸ್ತಾ ಇಲ್ಲ, ಯಾಕಂದ್ರೆ ನೀರಿನ ಅಂಶನೇ ತುಂಬಾ ಜಾಸ್ತಿ ಇರೋದ್ರಿಂದ ಇದು ಅದನ್ನೇ ಪ್ರೊಸೆಸಿಂಗ್ ಆಗಲ್ಲ. ಇದಕ್ಕೆ ತಾಜಾ ಅಂದ್ರೆ ಟೆಂಪ್ರರಿ ವ್ಯಾಲ್ಯೂ ಅಡಿಷನ್ ಅಂತಂದ್ರೆ ಜ್ಯೂಸ್ ಮಾಡೋದು, ಜ್ಯೂಸ್ ಮಾಡಿದಾಗ ಇದ್ರ ಮೌಲ್ಯವರ್ಧನೆ ಆಗುತ್ತೆ. ಅಂದ್ರೆ ಇದು ಖರ್ಚು ವೆಚ್ಚಕ್ಕೆ ಹೋಲಿಸಿದ್ರೆ ಪರವಾಗಿಲ್ಲ ಅಂತಾರೆ ಇದು ಕಲ್ಲಂಗಡಿ ಬೇಸಾಯ? ನಿಜವಾಗ್ಲೂ ಇದು ಪರವಾಗಿಲ್ಲ, ಯಾಕಂತಂದ್ರೆ ಇದನ್ನ ಬೆಳೆದವರು ಯಾರು ಇಲ್ಲಿವರೆಗೂ ನಷ್ಟ ಅನುಭವಿಸಿದ ಉದಾಹರಣೆಗಳಿಲ್ಲ. ಮತ್ತೆ ಅಲ್ಪಾವಧಿ ಬೆಳೆ ಇದು, ಇದು ತೀರಾ ನೋಡಿ 110 ದಿನದಲ್ಲಿ ಇದು ಬಂದ್ಬಿಡುತ್ತೆ. ಮತ್ತೆ ತಾವು ಈಗಾಗಲೇ ಹೇಳಿದಂಗೆ ಬೇಸಿಗೆಯಲ್ಲಿ ಏನಾದರೂ ನಾವು ಬೆಳೆಸಿದ್ರೆ ತುಂಬಾ ಡಿಮಾಂಡ್ ಇದೆ ಇದಕ್ಕೆ. ಮತ್ತೆ ಇತ್ತೀಚೆಗೆಲ್ಲ ಮದುವೆ ಮತ್ತೆ ಅನೇಕ ಸಮಾರಂಭಗಳಲ್ಲಿ ಕಲ್ಲಂಗಡಿ ಹಣ್ಣು ಇದ್ದೇ ಇರುತ್ತೆ. ಮತ್ತೆ ಎಲ್ಲ ಜ್ಯೂಸ್ ಅಂಗಡಿಗಳು ನೋಡಿ, ಎಲ್ಲ ನಗರ ಪ್ರದೇಶಗಳಲ್ಲಿ, ಅಥವಾ ನೀವು ಬೆಂಗಳೂರೇ ತಗೊಳ್ಳಿ, 1000+ ಜ್ಯೂಸ್ ಅಂಗಡಿಗಳಲ್ಲಿ ಯಾವ ಇಡೀ 12 ತಿಂಗಳು ಸಹ ಇದು ಜ್ಯೂಸ್ ಲಭ್ಯವಿರುತ್ತದೆ. ಅದರಿಂದ ಇದಕ್ಕೆ ಡಿಮಾಂಡ್ ಜಾಸ್ತಿ ಆಗಿರೋದ್ರಿಂದ ಮಾರುಕಟ್ಟೆಯಲ್ಲಿ ಚೆನ್ನಾಗಿ ಓಡ್ತಾ ಇದೆ. ರೈತ ಬಾಂಧವರೇ, ತಮಗೆ ಈ ಕಲ್ಲಂಗಡಿಯ ತಳಿಗಳು ಮತ್ತು ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ SV ಹಿತ್ತಲಮನಿ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 9449992902. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9449992902. ತುಂಬ ಸಂತೋಷ ಡಾಕ್ಟರ್ ಹಿತ್ತಲಮನಿಯವರೇ, ತಾವಿದವರೆಗೂ ನಮ್ಮ ರೈತ ಬಾಂಧವರು ಮತ್ತು ರೈತ ಮಹಿಳೆಯರಿಗೆ ಈ ಕಲ್ಲಂಗಡಿಯ ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ರೈತ ಬಾಂಧವರೇ, ಇದುವರೆಗೆ ಕಲ್ಲಂಗಡಿ ಬೇಸಾಯ ಕುರಿತು ತೋಟಗಾರಿಕೆ ಇಲಾಖೆಯ ನಿವೃತ್ತ ಅಪರ ನಿರ್ದೇಶಕರಾದ ಡಾಕ್ಟರ್ SV ಹಿತ್ತಲಮನಿ ಅವರೊಂದಿಗಿನ ಸಂದರ್ಶನವನ್ನು ಕೇಳುತ್ತಿದ್ದೀರಿ. ಇನ್ನೀಗ ಕೃಷಿ ಮಾಹಿತಿಯನ್ನು ಕೇಳೋಣ. ಸೌತೆಕಾಯಿ ಜನಪ್ರಿಯ ತರಕಾರಿಗಳಲ್ಲಿ ಒಂದು. ಇದನ್ನು ಎಳೆಕಾಯಿ ಇರುವಾಗಲೇ ಕಟಾವು ಮಾಡಿ ತಾಜಾ ರೂಪದಲ್ಲಿ ತಿನ್ನೋದಕ್ಕೆ ಬಳಸ್ತಾರೆ. ಜೊತೆಗೆ ಉಪ್ಪಿನಕಾಯಿ ತಯಾರಿಸೋದಕ್ಕೂ ಕೂಡ ಹೆಚ್ಚಾಗಿ ಬಳಸಲಾಗುತ್ತೆ. ಬಲಿತ ಸೌತೆಕಾಯಿಯನ್ನು ಅಡಿಗೆಯಲ್ಲಿ ಉಪಯೋಗಿಸಲಾಗುತ್ತೆ. ಇದು ಎ ಮತ್ತು ಸಿ ಅನ್ನಾಂಗಗಳನ್ನು ಹೊಂದಿರುತ್ತೆ. ಮುಖ್ಯವಾಗಿ ಸೌತೆಕಾಯಿ ಬೇಸಾಯಕ್ಕೆ ಮರಳು ಅಥವಾ ಮರಳು ಮಿಶ್ರಿತ ಗೋಡ್ಮಣ್ಣು ಬಹಳ ಒಳ್ಳೆಯದು. ಚೆನ್ನಾಗಿ ನೀರು ಬಸಿದು ಹೋಗುವಂತಹ ಗೋಡ್ಮಣ್ಣು ಅಥವಾ ಜಂಬಿಟ್ಟಿಗೆ ಮಣ್ಣಲ್ಲಿ ಕೂಡ ಇದನ್ನು ಬೆಳಿಬಹುದು. ಇನ್ನು ಹವಾಗುಣಕ್ಕೆ ಬಂದರೆ ಮುಖ್ಯವಾಗಿ ಇದು ಉಷ್ಣವಲಯದ ತರಕಾರಿ ಬೆಳೆ, ಬೇಸಿಗೆ ಕಾಲದಲ್ಲಿ ಚೆನ್ನಾಗಿ ಬರುತ್ತೆ. ಆದ್ದರಿಂದ ಜನವರಿ ಫೆಬ್ರವರಿ ತಿಂಗಳುಗಳು ಈ ಸೌತೆಕಾಯಿಯನ್ನು ಪ್ರಾರಂಭ ಮಾಡೋದಕ್ಕೆ ಉತ್ತಮವಾದಂಥ ತಿಂಗಳುಗಳು ಅಂತ ಹೇಳಬಹುದು. ಮುಂಗಾರಿನಲ್ಲೂ ಕೂಡ ಬೆಳಿಬಹುದು. ಇದರಲ್ಲಿ ವಿವಿಧ ತಳಿಗಳಿದ್ದಾವೆ. ಮುಖ್ಯವಾಗಿ ಈ ದಕ್ಷಿಣ ಭಾಗದ ಜಿಲ್ಲೆಗಳಿಗೆ ಸೂಕ್ತವಾದಂಥ ತಳಿಗಳಿಗೆ ಬಂದರೆ ಜಪನೀಸ್ ಲಾಂಗ್ ಗ್ರೀನ್ ಅಂತ ಒಂದು ತಳಿ ಇದೆ. ಇದು ಅಲ್ಪಾವಧಿಯಲ್ಲಿ ಬರುವಂಥ ತಳಿ, ಹೆಚ್ಚಿನ ಇಳುವರಿಯನ್ನು ಕೊಡುತ್ತೆ. 45 ದಿನದಲ್ಲಿ ಇದು ಕಟಾವಿಗೆ ಸಿದ್ಧವಾಗುತ್ತೆ. ಕಾಯಿಗಳು ಸುಮಾರು 30-37 ಸೆಂಟಿಮೀಟರ್ ಉದ್ದ ಆಗಿರ್ತವೆ. ತಿರುಳು ಬಿಳಿ ಮತ್ತು ಹಸಿರು ಬಣ್ಣದಿಂದ ಕೂಡಿರುತ್ತೆ. ಇನ್ನು ಸ್ಟ್ರೇಟ್ ಅಂತ ಇನ್ನೊಂದು ತಳಿ ಇದೆ. ಇದು ಅಲ್ಪಾವಧಿ ತಳಿ. ಕಾಯಿಯ ಮೇಲೆ ಸಣ್ಣ ಮುಳ್ಳುಗಳಿರುತ್ತವೆ. ಕಾಯಿಯ ತೊಗಟೆ ಹಸಿರು ಬಣ್ಣವನ್ನು ಹೊಂದಿರುತ್ತೆ. ಚೈನಾ ಅಂತ ಇನ್ನೊಂದು ತಳಿ ಇದೆ. ಇದು ದೀರ್ಘಾವಧಿ ತಳಿ. 40 ಸೆಂಟಿಮೀಟರ್ ಉದ್ದವಾದಂಥ ತಳಿ ಇದು. ತೆಳುವಾದ ಹಸಿರು ಕಾಯಿಗಳನ್ನು ಇದು ಕೊಡುತ್ತೆ. ಇನ್ನೊಂದು ಪಾಯಿನ್ಸೆಟ್ ಅಂತ ಅಂದು. ಇದು ವಿದೇಶಿ ತಳಿ. ಸಿಪ್ಪೆ ಹಸಿರು ಬಣ್ಣದಿಂದ ಕೂಡಿರುತ್ತೆ. ಇದು ಬೂದಿ ರೋಗ, ಬೂಜು ತುಪ್ಪಟ ರೋಗ ಮತ್ತು ಎಲೆ ಚುಕ್ಕೆ ರೋಗದ ವಿರುದ್ಧ ನಿರೋಧಕ ಶಕ್ತಿಯನ್ನು ಪಡ್ಕೊಂಡಿದೆ. ಇದಲ್ಲದೆ ಬೆಳಗಾವಿ ಲೋಕಲ್ಲು, ಹಾಸನ ಲೋಕಲ್ಲು, ಮೈಸೂರು ಲೋಕಲ್ಲು, ಹಿಮಾಂಗಿ ಲೋಕಲ್ಲು ಈ ರೀತಿಯಾಗಿ ಕೆಲವು ಸ್ಥಳೀಯ ತಳಿಗಳು ಕೂಡ ಈ ಒಂದು ಸೌತೆಕಾಯಿನಲ್ಲಿ ಇದ್ದಾವೆ. ಮುಖ್ಯವಾಗಿ ಬೇಸಾಯಕ್ಕೆ ಬಂದರೆ ನಮಗೆ ಪ್ರತಿ ಹೆಕ್ಟೇರ್ಗೆ ಅಂದರೆ 2.5 ಎಕರೆಗೆ 2.5 ಕಿಲೋಗ್ರಾಂನಷ್ಟು ಬಿತ್ತನೆ ಬೀಜ ಬೇಕಾಗತ್ತೆ. 25-30 ಟನ್ ಕೊಟ್ಟಿಗೆ ಗೊಬ್ಬರ ಪ್ರತಿ ಹೆಕ್ಟೇರ್ಗೆ ಅಂದರೆ 2.5 ಎಕರೆಗೆ ಬೇಕಾಗತ್ತೆ. ಪ್ರತಿ ಹೆಕ್ಟೇರ್ಗೆ 60 ಕಿಲೋಗ್ರಾಂನಷ್ಟು ಸಾರಜನಕ, 50 ಕಿಲೋಗ್ರಾಂನಷ್ಟು ರಂಜಕ ಮತ್ತು 80 ಕಿಲೋಗ್ರಾಂನಷ್ಟು ಪೊಟ್ಯಾಷನ್ನು ನಾವು ಕೊಡಬೇಕಾಗತ್ತೆ. ಭೂಮಿಯನ್ನು 2-3 ಸಾರಿ ಉಳುಮೆ ಮಾಡಿಕೊಂಡು ಹದ ಮಾಡ್ಕೋಬೇಕು.